ನೀವೊಂದು ಫಿಕ್ಸ್ ಮಾಡಿಬಿಟ್ಟಿರ್ತೀರಿ 9 ಇಂಚು 9 ಇಂಚು ಅಂತ. ಸ್ವಲ್ಪ ಜಾಸ್ತಿ ಬಯಸಿದ್ರಲ್ಲಿ ಹೆಚ್ಚು ಕೂಡಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ? ಖಂಡಿತವಲ್ಲ. ಈ ಮಿಷನ್ ಹೇಗಿದೆ ಅಂತ ಹೇಳಿದ್ರೆ ಸರ್, ಒಬ್ಬ ರೈತರು ಬಯಸಿದ್ರೆ ಒಂದು ಸಸಿಯಿಂದ 28 ಸಸಿವರೆಗೂ ನಾಟಿ ಮಾಡಬಹುದು. ಸೊ ಅಂತರನು ಸಹ ವ್ಯತ್ಯಾಸಗಳನ್ನು ನಾವು ಮಾಡ್ಕೊಳ್ಬಹುದು. ಅಂತರ ಅಂತ ಹೇಳಿದಾಗ ನಮ್ಮಲ್ಲಿ ಹೆಚ್ಚಾಗಿ 9 ಇಂಚಿಗೆ ನಾಟಿ ಮಾಡುವಂಥದ್ದು ಇದೆ, 10, 11, 12 ಇಂಚ್ವರೆಗೂ ನಾಟಿ ಪ್ರಕ್ರಿಯೆಯನ್ನು ಮಾಡಿಕೊಡ್ತೇವೆ. ತಜ್ಞರು ಈ ಬಗ್ಗೆ ಒಂದು ಸಮಾಲೋಚನೆ ಅಥವಾ ಒಂದು ಪರಿಷ್ಕರಣೆ ಮಾಡಿ 9 ಇಂಚಿಗೆ ನಾಟಿ ಮಾಡೋದ್ರಿಂದ ಒಂದು ಉತ್ತಮವಾಗಿ ಮಾಡಬಹುದು. ಅದರಲ್ಲಿ ಕೋನವೀಡರ್ ಏನು ಹೋಗ್ಬೇಕಾಗ್ತದೆ, ಓಡಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಮತ್ತೆ 9 ಇಂಚು ಸಾಧಾರಣವಾಗಿ ಒಂದು ಮರಿ ಅದರಲ್ಲಿ ಒಡೆದಾಗ ಅದಕ್ಕೆ ಬೇಕಾದಂತ ಜಾಗ, ಯಾಕೆಂದ್ರೆ 2 ಸಲಿ ಕೋನವೀಡರ್ ಬಳಕೆ ಮಾಡಬೇಕಾಗ್ತದೆ. 12 ಸಲಿ ದಿನಕ್ಕೆ ಕೋನವೀಡರ್ ಬಳಕೆ ಮಾಡಿದಾಗ ಪುನಃ ಒಂದು 8 ದಿವಸದಲ್ಲಿ ಆ ಸಂದರ್ಭದಲ್ಲಿ ಈ ಏನು 9 ಇಂಚುಗೆ ನಾವು ಜಾಗ ಬಿಟ್ಟಿರ್ತೀವಿ ಅದು ಪೂರ್ತಿ ಕವರ್ ಮಾಡಿರುತ್ತೆ. ಅಂದ್ರೆ ಅಷ್ಟು ಮರಿಗಳು ಬರುವಂತ ಸಾಧ್ಯತೆ ಇದೆ. ಆ ಉದ್ದೇಶಕ್ಕೋಸ್ಕರ 9 ಇಂಚು ಜಾಗ ಬೇಕಾಗ್ತದೆ. ನಾವು ಇಲ್ಲಿ ರೈತರಿಗೆ ಏನು ಹೇಳೋದು ಅಂತ ಹೇಳಿದ್ರೆ, ನಾವು ಸಸ್ಯಗಳ ಸಂಖ್ಯೆ ಜಾಸ್ತಿ ಆದಷ್ಟು ನಮಗೆ ಇಳುವರಿ ಜಾಸ್ತಿ ಆಗುತ್ತೆ ಅನ್ನೋದು ತಪ್ಪು ಕಲ್ಪನೆ. ಸಾಮಾನ್ಯ ಪದ್ಧತಿಯಲ್ಲಿ ರೈತರು ಏನ್ ಮಾಡ್ತಾರೆ ಅಂದ್ರೆ, ನಮ್ದೊಂದು ಗದ್ದೆ ಇದೆ ಅಂತ ಹೇಳಿದಾಗ ಅವರು ಗದ್ದೆಯ ಬದು ಅಥವಾ ಹಾಳಿ ಅಂತ ಏನ್ ಹೇಳ್ತಾರೆ, ಆ ಹಾಳಿನೂ ಸಹ ಬಿಡದೆ ನಾಟಿ ಮಾಡುವಂತ ಪ್ರಕ್ರಿಯೆ ಇದೆ. ಅಂದ್ರೆ ಹಾಳಿನೂ ಸಹ ಬಿಡದೆ ಹತ್ತತ್ರ ನಾಟಿ ಮಾಡಿದಾಗ ನಾನು ಎಷ್ಟು ಸಸಿಗಳನ್ನ ನಾಟಿ ಮಾಡ್ತೇನೋ ಅಷ್ಟು ಇಳುವರಿ ಬರ್ತದೆ ಅಂತ. ಖಂಡಿತವಾಗ್ಲಿ ಇದು ನೀವು ಹೇಳಿದಾಗೆ ಕಲ್ಪನೆ, ಅದು ತಪ್ಪು ಅಂತ. ಯಾಕೆಂದ್ರೆ ಸಾಲು ನಾಟಿ ಮಾಡೋದ್ರಿಂದ ಮತ್ತೆ ಸಸಿಗಳಿಗೆ ಸಸಿಯಿಂದ ಅಂತರ ಕೊಟ್ಟಾಗ ಆ ಸಸಿಗಳ ಬೆಳವಣಿಗೆಯಲ್ಲಿ ಮತ್ತೆ ಅದಕ್ಕೆ ಬೇಕಾಗುವಂತ ಆಹಾರವನ್ನು ತೆಗೆದುಕೊಳ್ಳಿಕ್ಕೆ ಇದು ಬಹಳಷ್ಟು ಅನುಕೂಲವಾಗಿದೆ. ಮತ್ತೆ ಕೋನವೀಡರ್ ಬಳಕೆ ಮಾಡುವ ಅವಶ್ಯಕತೆ ಇರೋದ್ರಿಂದ ಮರಿಗಳು ಸಹ ಬೇಗ ಹೆಚ್ಚಾಗಿ ಒಡೆಯುವುದರಿಂದ ಈ ಒಂದು ಪದ್ಧತಿ ಉತ್ತಮ. ಹೆಚ್ಚು ಸಸಿ ಹಾಕಬೇಕು ಅಂತೇಳಿ ನಾವು 30, 40, 50 ಕೆಜಿ ವರೆಗೆ ಭತ್ತವನ್ನು ಖರೀದಿ ಮಾಡ್ತೇವೆ. ಇದರಲ್ಲಿ 15 ಕೆಜಿ ಭತ್ತ ಹಾಕಿ ಅದಕ್ಕಿಂತ ಹೆಚ್ಚಿನ ಇಳುವರಿ ಸಿಗ್ತದೆ. ಯಾಕಂದ್ರೆ ಸೂರ್ಯನ ರಶ್ಮಿ ಅದ್ರ ಮೇಲೆ ಬೀಳುತ್ತೆ, ಯಥೇಚ್ಛವಾಗಿ ಬೀಳುತ್ತೆ. ಹಾಗಾಗಿ ಅಲ್ಲಿ ದ್ಯುತೀಯ ಸಂಶ್ಲೇಷಣೆ ಕ್ರಿಯೆ ಜಾಸ್ತಿ ಆಗುತ್ತೆ, ಆಹಾರ ಉತ್ಪಾದನೆ ಜಾಸ್ತಿ ಆಗುತ್ತೆ. ಇದು ಅರ್ಥ ಆಗಬೇಕು. ಹೌದು, ನೀವು ಹೇಳಿದಾಗ ಸರ್, ಇವತ್ತು ಪ್ರತಿಯೊಂದು ಸಸ್ಯ ಪ್ರಭೇದ ಇರಬಹುದು ಅಥವಾ ಏನು ಭೂಮಿ ಮೇಲಿರುವಂತಹ ಪ್ರತಿಯೊಂದು ಜೀವಿಗಳಿಗೂ ಆ ಸೂರ್ಯನ ಗಾಳಿ ಬೆಳಕು ಬಹಳ ಮುಖ್ಯ ಆಗಿರ್ತದೆ. ಈ ಪ್ರಕ್ರಿಯೆಯಲ್ಲಿ ಈ ಯಂತ್ರಶ್ರೀ ಕಾರ್ಯಕ್ರಮದಡಿಯಲ್ಲಿ ನಾಟಿ ಮಾಡಿದಾಗ ಸೂರ್ಯನ ರಶ್ಮಿ ಅದರ ನೇರವಾಗಿ ಬುಡದಲ್ಲಿ ಹೋಗೋದ್ರಿಂದ ಮತ್ತೆ ಗಾಳಿ ಬೆಳಕು ಸಹ ಒಳ್ಳೆ ರೀತಿಯಲ್ಲಿ ಸಿಗೋದ್ರಿಂದ ಒಳ್ಳೆ ದಷ್ಟಪುಷ್ಟವಾಗಿ ಬೆಳೆಯುವಂತದ್ದಿರಬಹುದು, ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ. ಅಂದ್ರೆ ಆ ಒಂದು ಯಂತ್ರಶ್ರೀ ಕಾರ್ಯಕ್ರಮದಲ್ಲಿ ಮಾಡಿದಂತ ಬೆಳೆಗೂ ಸಾಮಾನ್ಯ ಪದ್ಧತಿಯಲ್ಲಿ ಮಾಡುವಂತ ಬೆಳೆಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿರ್ತದೆ. ಅಂದ್ರೆ ನಾವು ಇದಕ್ಕೆ ಪೂರಕವಾಗಿ ಮೊದಲಾಗಿ ಬೀಜೋಪಚಾರ ಅಂತ ಮಾಡ್ತೇವೆ, ಅದನ್ನು ನಾವು ಶಿಫಾರಸು ಮಾಡ್ತೇವೆ. ಈ ಬೀಜೋಪಚಾರ ಅಂತ ಹೇಳಿದಾಗ ಬೀಜಗಳಾಕಿ, ಇವತ್ತು ನಾವು ಇವತ್ತು ರೈತ ಎಲ್ಲಿಂದನೇ ಬೀಜ ತಂದ್ರೆ, ಅಂದ್ರೆ ಭತ್ತದ ಅಂತ ಹೇಳಿದಾಗ ಅದರಲ್ಲಿ ಜೊಳ್ಳು ಬರುವಂತದ್ದು ಇರ್ತದೆ, ಕಾಯಿ ಜೊಳ್ಳು ಅಂತ ಇದ್ದೇ ಇರ್ತದೆ, ನಾವು ಚೀಲ ತುಂಬಿ ನಾವು ಇಟ್ಟಿರ್ತೇವೆ. ಸೊ ನಾವು ನೆಕ್ಸ್ಟ್ ಬಿತ್ತನೆ ಮಾಡಬೇಕಾದ್ರೆ ಬೀಜಗಳ ಆಯ್ಕೆ ಮಾಡಬೇಕಾದ್ರೆ ನಾವು ಉಪ್ಪು ನೀರನ್ನ ಹಾಕಿ, ಅಂದ್ರೆ ಬೀಜೋಪಚಾರ ಅಂತ ಒಂದು ಕ್ರಮ ಇದೆ, ನಾವು ಕಂಡುಕೊಂಡಂತ ಒಂದು ಪದ್ಧತಿ. ಆ ಉಪ್ಪು ನೀರಿನಲ್ಲಿ ಅಂದ್ರೆ ಅದಕ್ಕೊಂದು ಸಮ ಪ್ರಮಾಣ ಅಂತಿದೆ, ನೀರಿಗೆ ಉಪ್ಪನ್ನ ಎಷ್ಟು ಸಮ ಪ್ರಮಾಣ ಮಾಡಬೇಕು, ಅದರಲ್ಲೊಂದು ಮೊಟ್ಟೆಯನ್ನು ಹಾಕಿ ಆ ಮೊಟ್ಟೆ ಮೇಲ್ಭಾಗದಲ್ಲಿ 4ನೇ ಭಾಗದಲ್ಲಿ ತೇಲ್ತಾ ಇರ್ತದೆ. ಅಂದ್ರೆ ಸಾಮಾನ್ಯವಾಗಿ ಯಾವುದೇ ಒಂದು ಒಳ್ಳೆ ಮೊಟ್ಟೆ ನೀರಿನಲ್ಲಿ ಹಾಕಿದಾಗ ಮುಳುಗ್ತದೆ, ಅದಕ್ಕೆ ಸಮ ಪ್ರಮಾಣ ಆಗಿದೆ ಉಪ್ಪು ಅಂತ ಹೇಳಿ ತಿಳಿಲಿಕ್ಕೆ ಮೊಟ್ಟೆ ಮೇಲ್ಭಾಗ ತೇಲ್ತಾ ಇದೆ, ಆಗ ನೀರಿಗೆ ಉಪ್ಪು ಮಿಶ್ರಣ ಸರಿ ಇದೆ ಅಂತ. ಆ ಭತ್ತವನ್ನು ಆ ಉಪ್ಪು ನೀರಲ್ಲಿ ತೆಗೆದು ಹಾಕಿದಾಗ ಅದರಲ್ಲಿ ಕಾಯಿ ಜಳ್ಳು ಸಹ ಬರ್ತದೆ. ಬೀಜದ ಭತ್ತ ಅಂತ ತೆಗೆದಿರ್ರಿ, ಅದರಲ್ಲಿ ಕೆಲವೊಂದು ಹುಟ್ಟದೇ ಇರಬಹುದು, ಹುಟ್ಟಿದ್ರು ಸಹ ಸದೃಢವಾಗಿ ಅದು ಭತ್ತದ ತೆನೆ ಬರದೇ ಇರುವಂತಹ ಬೀಜಗಳು ಸಹ ಅದರಲ್ಲಿ ಇರ್ತದೆ. ಸೊ ಅಂತ ಬೀಜಗಳನ್ನ ತೆಗಿಬೇಕು, ತೆಗೆದು ಉತ್ತಮವಾದ ಬೀಜವನ್ನ 15 ಕೆಜಿ ಬೀಜವನ್ನ ಆಯ್ಕೆ ಮಾಡಬೇಕಾಗ್ತದೆ. ಇದು ಬಹಳ ಮುಖ್ಯ. ಇದಕ್ಕೆ ಕ್ರೈಕೋಡರ್ ಮಿಶ್ರಣ ಮಾಡಿ ಬೀಜನ ಹಾಕಬೇಕಾಗ್ತದೆ. ಈಗ ರೈತರ ಒಲವು ಜಾಸ್ತಿ ಆಗ್ತಾ ಇದೆಯಾ ಇದಕ್ಕೆ? ಖಂಡಿತ. ಈ ವರ್ಷದಲ್ಲಿ ನಾವು ಬಹಳಷ್ಟು ಸಂತೋಷದಿಂದ ಹೇಳಬೇಕು, ಈ ಒಂದು ಮುಂಗಾರಿಗೆ 25,000 ಎಕರೆ ಗುರಿ ಇಟ್ಟಿದ್ವಿ. ಎಷ್ಟೋ ಖಾಲಿ ಬಿಟ್ಟಂತ ಜಮೀನು, ಉಳುಮೆ ಮಾಡದೇ ಇರುವಂತ ಜಮೀನು ಸಹ ಇವತ್ತು ಅದನ್ನು ಉಳುಮೆ ಮಾಡ್ತಾ ಇದ್ದಾರೆ, ಅದರಲ್ಲೂ ಭತ್ತದ ಕೃಷಿಯನ್ನು ಮಾಡ್ತಿದ್ದಾರೆ. ಹೋದ ವರ್ಷ ನಮ್ಮ ಈ ಭಾಗದಲ್ಲಿ ಸುಮಾರು 80 ಎಕರೆ ಯಂತ್ರಶ್ರೀ ಕಾರ್ಯಕ್ರಮ ಮಾಡಿದ್ವಿ. ಈ ವರ್ಷದಲ್ಲಿ ಡಬಲ್ ಅಂತ ಹೇಳಿದಾಗ ಸುಮಾರು 200 ಎಕರೆ ಹತ್ರ ರೈತರು ಈ ಒಂದು ಯಂತ್ರಶ್ರೀ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಆಲ್ ಓವರ್ ನಾವು ನೋಡಿದಾಗ ಎಲ್ಲ ಕಡೆನೂ ಸಹ ಡಬಲ್ ಆಗಿದೆ. ಬಹಳ ಸಂತೋಷ ಇದೆ. ನಮ್ಮ ನಿರೀಕ್ಷೆ ಮುಂದಿನ ದಿನದಲ್ಲೂ ಸಹ ಈ ರೀತಿಯಾದ ಕಾರ್ಯಕ್ರಮ ಅಳವಡಿಕೆ ಮಾಡುವಂತದ್ದಿದೆ. ಒಳ್ಳೆಯದು ರಾಘವೇಂದ್ರ ಅವರೇ, ಈ ಕೃಷಿ ಯಂತ್ರಧಾರೆ ಯೋಜನೆಯಲ್ಲಿ ಬಳಲೆ ಹೋಬಳಿ ಮಟ್ಟದಲ್ಲಿ ತಾವು ಈ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸ್ತಾ ಇದ್ದೀರಿ, ಮತ್ತೆ ಇದರಿಂದ ಏನೆಲ್ಲ ರೈತರಿಗೆ ಅನುಕೂಲ ಅನ್ನುವಂತ ನಿಟ್ಟಿನೊಳಗೆ ವಿಚಾರಗಳನ್ನು ಹಂಚಿಕೊಟ್ರಿ. ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕೃಷಿ ಯಂತ್ರಧಾರೆ ಈ ವಿಷಯವಾಗಿ ಅಂಕೋಲದ ಬಳಲಿ ಗ್ರಾಮದ

देवा उगावते सुई कुतिनो रे